ಚಂಪನ ಇಲ್ಲಿ ಪ್ರೀತಿ ಹಾಡು, ತುಂತುರು ಅಲ್ಲಿ ನೀರ ಹಾಡು. ಚಂಪನ ಇಲ್ಲಿ ಪ್ರೀತಿ ಹಾಡು, ಹಗಲಿರಲಿ ಈರುಳಿರಲಿ ನೀರದೇರಲಿ, ನನ್ನ ತುಂಬ ಹೃದಯ ತುಂಬಿದೆ ನಿನ್ನಲ್ಲಿ ತುಂಬು ಪ್ರೀತಿಯನ್ನು, ಕಣ್ಣ ಹಾಡಂತೆ ಕಾಣುವೆನು ತುಂತುರು ಅಲ್ಲಿ ನೀರ ಹಾಡು. ಚಂಪನ ಇಲ್ಲಿ ಪ್ರೀತಿ ಹಾಡು, ಗಾಳಿ ಗಾಳಿ ತಂಪು ಗಾಳಿ ಊರ ಚೆಂದಾಗಿದೆಯೋ, ನಿನ್ನ ಹೆಸರ ಗಾಳಿ ಎಂದೇ ನನ್ನ ಉಸಿರಲ್ಲಿದೆಯೋ, ನಮ್ಮ ಪ್ರೀತಿ ನಿನ್ನ ಸಹಚಾರವೇ ಚೈತ್ರ, ಅಲ್ಲಿ ನನಯುಂಚರಾಮರ ತುಂತುರು ಅಲ್ಲಿ ನೀರ ಹಾಡು. ಚಂಪನ ಇಲ್ಲಿ ಪ್ರೀತಿ ಹಾಡು, ಕಣ್ಣ ಹಾಡಂತೆ